ದಾಳಂಬ್ರಿ ಇತ್ತ? ದಾಳಂಬ್ರಿ ಇದ್ದಿದ್ದಿಲ್ಲ ಸರ್, ಎಲೆ ಬೆಳೆ ಇತ್ತು ಸರ್, ಒಂದು 4 ಎಕರೆ ಎಲೆ ಬೆಳೆ ಇತ್ತು. ಅದರಲ್ಲೇ ನಾವು ಮಡ್ಕೊಂಡು ಹೋಗಿದ್ವಿ, ಚೆನ್ನಾಗಿ ಬರ್ತಾ ಇತ್ತು ಸರ್. ಎಲೆ ಬೆಳೆಗಿಂತ ನೀವು ನೇರವಾಗಿ ದಾಳಂಬ್ರಿಗೆ ಬಂದ್ರ ಅಥವಾ ಮಧ್ಯದಲ್ಲಿ ಏನಾದರೂ ತರಕಾರಿ ಅವು ಇವು ಪಪ್ಪಾಯ ಏನಾದರೂ ಮಾಡಿದ್ರ? ಇಲ್ಲ ಸರ್, ನಾವು ನೇರವಾಗಿ ದಾಳಂಬ್ರಿಗೆ ಬಂದಿದ್ದೀವಿ ಸರ್. ಒಂದು 20 ವರ್ಷದಿಂದ ದಾಳಂಬ್ರಿ ನಮ್ಗೆ ಮಾಡ್ಕೊಂತ ಬಂದಿದ್ದೀವಿ ಸರ್. ದಾಳಂಬ್ರಿ ಮಾಡಬೇಕು, ದಾಳಂಬ್ರಿನೇ ಚಲೋ ಕ್ರಾಪ್ ಐತೆ ಅಂತ ಹೇಳಿ ನಿಮಗೆ ಮಾಹಿತಿ ನಿಮಗೆ ಯಾರು ಕೊಟ್ಟರು? ನಮ್ಗೆ ಯಾರು ಕೊಟ್ಟಿಲ್ಲ ಸರ್, ಇನ್ನೊಬ್ಬರ ತೋಟಕ್ಕೆ ಹೋಗಿ ನಾವು ಇದನ್ನು ಮಾಡಿ ನಾವು ಮಾಡಿದ್ದೀವಿ ಸರ್. ಅವಾಗ ವೈರಸ್ ಅಂತಂದು ಬಂದಿತ್ತು ಸರ್, ವೈರಸ್. ಹ್ಞೂ ಸರ್, ಅವರು ಎಲ್ಲರ ಕಿತ್ತು ಹೋಗಿದ್ರು, ನಾವು ಕಿತ್ತಲಿಲ್ಲ ಸರ್. ನಾವು ಅದರಲ್ಲಿ ಪೀಕ್ ನಾವು 0 ಮೇಂಟೆನಲ್ಲಿ ನಾವು ಪೀಕ್ ತೆಗಿತಾ ಇದ್ದೀವಿ ಸರ್. ಅಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಮದು 19 ಎಕರೆ ದಾಳಂಬ್ರಿ ಇತ್ತು ಅಥವಾ ಸ್ಟಾರ್ಟಿಂಗಲ್ಲಿ 2 ಎಕರೆ 3 ಎಕರೆ 5 ಎಕರೆಯಿಂದ ಏರಿಸ್ಕೊಂತ ಹೋದ್ರೆ ಹೇಗೆ? ಇಲ್ಲ, 8 ಎಕರೆ ಇತ್ತು ಸರ್, ಅದು ಹಳೆ ಪ್ಲಾಟ್ ಇರೋದು 8 ಎಕರೆ ಇದೆ ಸರ್. ಅಂದರೆ ಟೋಟಲ್ ಎಷ್ಟು ಕ್ಷೇತ್ರ ಇದೆ ನಿಮ್ಮದು ದಾಳಂಬ್ರಿದು? ನಮ್ದು ಟೋಟಲ್ ಇರೋದು ಈಗ ಈ ವರ್ಷಿಗೆ 19 ಎಕರೆ ಇದೆ ಸರ್. ಸದ್ಯದಲ್ಲಿ ಬೆಳೆ ಇದೆ ಅಲ್ಲ, ಚೆನ್ನಾಗಿ ಫ್ರೂನಿಂಗ್ ನಡೀತಾ ಇದೆ, ಮಣ್ಣು ಕೂಡ ನಿಮ್ದು ಚಲೋ ಇದೆ. 8 ವರ್ಷದ ಬೆಳೆ ಇದೆ ನಿಮ್ದೀಗ? ಇದು 2ನೇ ಬೆಳೆ ಸರ್. ಇದು 2 ಕ್ರಾಪ್ ರಾಶಿ ಆಗಿದೆ, ಒಂದು ಕ್ರಾಪ್ ಆಗಿದೆ ಸರ್. ಇದು 2ನೇ ಬೆಳೆಗೆ ಬಿಡ್ಬೇಕು ಬಿಡ್ಬೇಕು ಸರ್. ಹೇಗೆ, ಯಾವ ತಳಿಯನ್ನು ಹಾಕೊಂಡ್ರಿ, ಏನು ಅಂತರ ಕೊಟ್ಟು ಹಾಕೊಂಡ್ರಿ? ನಾವು ಕೇಸರ ಒಂದು ತಳಿ ಅಂತಂದು ಬರ್ತೇವೆ ಸರ್, ಆ ತಳಿಯನ್ನು ನಾವು ಆಯ್ಕೆ ಮಾಡಿ ಹಾಕೊಂಡಿದ್ದೀವಿ ಸರ್. ಏನು ಅಂತರ ಕೊಟ್ಟು ತೊಗೊಂಡ್ರಿ? ನಾವು ಗೋಟಿಯಲ್ಲಿ ತೊಗೊಂಬಂದಿದ್ದೀವಿ ರೀ, ಶ್ಯಾಪುರ ಸುರ್ಪುರ ಹತ್ರ ಅಂತ ಹಳ್ಳಿ ಐತ್ರಿ ಸರ್. ಅಲ್ಲಿಂದ ನಾವು ರಾಮೇಶ್ವರ ಇಳಿದ್ರು ಸರ್, ಕೊಪ್ಪಳ ರಾಮೇಶ್ವರ, ಅವರ ಪ್ರೂಫ್ಲಿಂದ ನಾವು ಹೇಗೆ ಚೆನ್ನಾಗಿ ಅದವ ಗೋಟಿಯನ್ನು ತೊಗೊಂಬೋಗು ಅಂತಂದು ಹೇಳಿದ್ರು ಸರ್. ಅವ್ರು ರಾಮೇಶ್ವರ ಅಲ್ಲಿಗೆ ಕಟ್ ಕಳಿಸಿದ್ರು ಶ್ಯಾಪುರ ಹತ್ರ. ದೇವಣ್ಣವರೇ, ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ಚಲೋ ಇಳುವರಿ ಬರಬೇಕು, ರೋಗಗ್ರಸ್ತ ಸಸಿಗಳು ತರಬಾರ್ದು, ಅದನ್ನು ಜೈನಿಂದ ಬೇರೆ ಬೇರೆ ಕಂಪ್ನಿಯಿಂದ ತರಿಸ್ತಾರೆ, ಮಹಾರಾಷ್ಟ್ರ ಆಯಿತು, ಗುಜರಾತ್ ಆಯಿತು, ಹೀಗೆ ಅಂಥ ಸಸಿಗಳನ್ನು ಯಾಕೆ ಇಲ್ಲಿ ಗೋಟಿ ಸಸಿಗಳು ನಿಮಗೆ ಚಲೋ ಇಳುವರಿ ಬರ್ತಾವ ಅಂತ ಗೊತ್ತಿತ್ತ? ನಮಗೆ ಚೆನ್ನಾಗಿ ಗೊತ್ತಿತ್ತು ಸರ್, ತಳಿ ಯಾವ ಒಂದೊಂದು ತಳಿ ಒಂದು ಸರಿ ಇರಲ್ಲ ಸರ್, ಅವು ಜೈನು ಅವು ಅವು ನಮ್ಗೆ ಲೈಕ ಇಲ್ಲ ಸರ್. ನಮ್ಮ ತೋಟದಲ್ಲಿ ನಮ್ಮ ತಳಿನ ನಾವು ಆಯ್ಕೆ ಮಾಡಿ ನಾವು ಹೇಳಿದ್ರು ಸರ್ ರಾಮು ಸರ್. ಅಂದರೆ ಹಾಕೊಂಡಿದ ಮೇಲೆ ರೋಗಗಳು ಯಾವ ಇವೇನು ಬರಲಿಲ್ಲ? ನಮಗೇನು ರೋಗ ಬಂದಿಲ್ಲ ಸರ್, ಒಂದೇ ಬೆಳೆ ಮುಗಿತಿ, 2ನೇ ಬೆಳಿಗ್ಗೆ ನಾ ಬಂದಿಲ್ಲ ರೋಗ. ರೋಗ ಬಂದ್ರೂ ನಾವು ನಮ್ಗೆ ರೋಗ ಎದುರಿಗಿಲ್ಲ, ಡೈಬೇಕ್ ಅಂತಂದು ಬರ್ತಾ ಇದೆ ಸರ್, ಆ ಡೈಬೇಕಿಗೆ ನಾವು ಸ್ವಲ್ಪ ಅಳು ಕೊಡದಿದ್ದೀವಿ ರೀ ಸರ್. ಈಗ ಏನು ಅಂತರ ಕೊಟ್ಟು ಹಾಕಿರಿ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಬೆಳೆಗಳನ್ನು? ನಾವು ಸಾಲಿಂದ ಸಾಲಿಗೆ 12 ಫೂಟು, ಗಿಡದಿಂದ ಗಿಡಕ್ಕೆ 6 ಫೂಟ್ ಮಾಡಿದ್ದೀವಿ ಸರ್. ಅಂದರೆ 6 ಫೂಟ್ ಕಡಿಮೆ ಐತಲ್ಲ? ಒಂದು ಸ್ವಲ್ಪ ಕಡಿಮೆ ಐತೆ ಸರ್, ನಾವು ಡೈಬಕ್ ಬರೋ ಸಂಬಂಧ ಅದಕ್ಕೆ ನಾವು 6 ಫೂಟ್ ಮಾಡಿದ್ದೀವಿ ಸರ್. ಆ್ಯಕ್ಚುಲಿ 12 ಮಾಡಬೇಕಾಗಿತ್ತು, ಅದು ನಾವು ಗಿಡ ಡೈಬಕ್ ಬರೋ ಸಂಬಂಧ 12-6 ಮಾಡಿದ್ದೀವಿ ಸರ್. ಈಗ 19 ಎಕರೆ ದಾಳಂಬ್ರಿ ಇದೆ, ಅಂದಾಜಾಗಿ ಎಷ್ಟು ಗಿಡಗಳು ಕೂತಿದ್ದಾವೆ? 9 ಎಕರೆದಲ್ಲಿ 6,000 ಗಿಡ ಕುಂತಿದ್ದೀವಿ ಸರ್, ಎಕರೆಗೆ 600 ಹಂಗೆ ಕುಂದಿರ್ತವ್ರಿ ಸರ್. ಅಂದರೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡ್ರಿ? ನೀರಾವರಿ ಅಲ್ಲಿ ನಮ್ಮ 1 ಎಕರೆ ಹೊಲ ಹಿಡಿದಿದ್ದೀವಿ ಸರ್, ಇಲ್ಲೊಂದು 5,000 ಫೂಟ್ ಆಗುತ್ತೆ ಸರ್. ಅಲ್ಲಿಂದ ನಾವು ಪೈಪ್ ಲೈನ್ ಮಾಡ್ಕೊಂಬಂದು ಇಲ್ಲೇ ನಾವು ದಾಳಂಬ್ರಿ ನಾಟಿ ಮಾಡಿದ್ದೀವಿ ಸರ್. ಅಂದರೆ ನೀರಾವರಿ ವ್ಯವಸ್ಥೆ ಅಲ್ಲಿ ಪೈಪ್ ಲೈನ್ ಮಾಡಿಕೊಂಡು ಇಲ್ಲಿ ಡ್ರಿಪ್ ಮೂಲಕ ಮಾಡ್ತೀರಾ? ಹ್ಞೂ, ಡ್ರಿಪ್ ಮುಖಾಂತರನೂ ನಾವು ಮಾಡಿದ್ದೀವಿ ರೀ ಸರ್. ದಿನಕ್ಕೆ ಎಷ್ಟು ತಾಸು ಬಿಡ್ತೀರಿ? ಯಾಕಂತಂದ್ರೆ ಈಗ 2ನೇ ಬೆಳೆ ಬಿಡುವಂಥದ್ದು, ಗಿಡಗಳು ದೊಡ್ಡ ಆಗಿದ್ದಾವೆ, ಎಷ್ಟು ತಾಸು ನೀರು ಬಿಡ್ತೀರಿ, ಎಷ್ಟು ಲೀಟ್ರ್ ನೀರು ಹೋಗ್ತದಂತ ಅಂದಾಜು ನಿಮ್ಮ ತಲೆಗೆ? ಒಂದು 20 ಲೀಟ್ರ್ ಹೋಗ್ಬೋದು ಸರ್, ಒಂದು ಗಿಡಕ್ಕೆ 20 ಲೀಟ್ರ್. ಅಂದರೆ ಈಗ ಏನಾಗಿದೆ, ಈಗ 5 ಲೀಟ್ರ್ ಬಿಡ್ಬೇಕ್ರಿ ಸರ್, ಹೆಂಗೆ ಬರ್ತಾ ಹಂಗೆ ಸಣ್ಣಗೆ ಬಿಡ್ಕೊಂತ ಹೆಚ್ಚು ಮಾಡ್ಕೊಂತ ಹೋಗ್ಬೇಕ್ರಿ ಸರ್. ಅಂದರೆ ಈಗ ಗಿಡಗಳು ಈ ಥರ ಹೊಡೆದ ಮೇಲೆ ನೀರು ಸಂಖ್ಯೆ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು? ಹ್ಞೂ ಸರ್. ನೀವು ಒಂದಿನ 5 ನಿಮಿಷ ಹಿಂಗೆ ಟೈಮ್ ಹಚ್ಚಿ 5 ನಿಮಿಷ 10 ನಿಮಿಷ ಹಂಗೆ ವಾರಕ್ಕೆ ಚೇಂಜ್ ಮಾಡ್ಕೊಂತ ಹೋಗ್ಬೇಕ್ರಿ ಸರ್. ಎಷ್ಟನೇ ತಿಂಗಳಕ್ಕೆ ನೀವು ಕಾಯಿಗೆ ಬಿಟ್ರಿ? ಈಗ 2ನೇ ಬೆಳೆ ಇದು, ಮೊದಲನೇ ಬೆಳೆನ ನೀವು ಕಾಯಿಗೆ ಬಿಡ್ಬೇಕಪ್ಪ ಅಂತಂದರೆ ಎಷ್ಟು ತಿಂಗಳದ ಬೆಳೆನ ಕಾಯಿಗೆ ನೀವು ಚಲೋ ಮಾಡಿದ್ರಿ? ನಾವು 14 ತಿಂಗಳಿಗೆ ಗಿಡಕ್ಕೆ ನಾವು ಕಾಯಿ ಚಲೋ ಮಾಡಿದ್ದೀವಿ ಸರ್. ಅಂದರೆ ಬೆಳವಣಿಗೆ ನಿಮ್ದು ಚಲೋ ಆಗಿದೆ? ಚೆನ್ನಾಗಿದೆ ಸರ್. ಕೆಲವೊಬ್ಬರು 18 ತಿಂಗಳ 17 ತಿಂಗಳ 20 ತಿಂಗಳಿಗೂ ಚಲೋ ಮಾಡ್ತಾರೆ. ನಾವು 2 ವರ್ಷಕ್ಕೆ ನಮ್ಗೆ ಹಣ್ಣು ಕ್ಲೋಸ್ ಆಗಿದೆ ನೋಡಿ ಸರ್. ನಾವು 14 ತಿಂಗಳಿಗೆ ಬಿಟ್ಟು 21 ತಿಂಗಳಿಗೆ 22 ತಿಂಗಳಿಗೆ ಹಣ್ಣು ಕಟಾವು ಮಾಡಿದ್ವಿ ಸರ್. ಈಗ ಮೊದಲನೇ ಬೆಳೆ ನಿಮ್ದು ಇಳುವರಿ ಬಂತು, ಯಾವ ಸಮಯಕ್ಕೆ ನೀವು ಈ ಥರ ಹೊಡೆದಿದ್ರಿ? ನಾವು ಫೆಬ್ರವರಿ ಲಾಸ್ಟ್ ವೀಕ್ನಲ್ಲಿ ಕಟಿಂಗ್ ಮಾಡಿದ್ದೀವಿ ರೀ ಸರ್. ಕಟಿಂಗ್ ಮಾಡಿ ಆಗಸ್ಟ್ ಸೆಪ್ಟೆಂಬರ್ಗೆ ಮಾಲ್ ಖಾಲಿ ಆಗಿದೆ ಸರ್. ಈಗ ಮೊದಲನೇ ಬೆಳೆ ಹೆಂಗೆ ಇಳುವರಿ ಬಂತು? ಇಳುವರಿ ಚೆನ್ನಾಗಿ ಬಂದಿದೆ ಬಿಡ ಸರ್, 6 ಎಕರೆದಲ್ಲಿ 70 ಟನ್ ಆಗಿದೆ ಸರ್. ಅಂದರೆ ಎಕರೆ ಸರಾಸರಿ ಒಂದು 10-12 ಟನ್ ಆಗ್ಬೋದು ಸರ್. ಈಗ ಸಮಸ್ಯೆಗಳು ಬರ್ತವೆ. ಈಗ ನಿಮ್ದು ಎಷ್ಟೇ ನಾವು ಪರಿಣಿತಿ ಹೊಂದಿದ್ರು ಕೂಡ, ಎಷ್ಟೇ ನಾವು ಕೃಷಿಯಲ್ಲಿ ಜಾಣತಾ ಇದ್ರು ಕೂಡ, ಕೆಲವೊಂದು ವೈರಸ್, ಕೆಲವೊಂದು ಅಂಗಮಾರಿ ರೋಗ ಅವೆಲ್ಲ ಬರ್ತವೆ. ಮಾಹಿತಿ ಏನಾದರೂ ಅದನ್ನು ಹೊಡಿಬೇಕು, ಇದನ್ನು ಹೊಡಿಬೇಕು, ಗೊಬ್ಬರ ಹಾಕಬೇಕು ಸಮಯಕ್ಕೆ ಸರಿಯಾಗಿ, ನಿಮಗೆ ಎಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ? ನಾವು ಈ ವೈರಸ್ ಬಂದರೆ ಏನು ನೀರಿನಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಸರ್, ನೀರಿನಲ್ಲಿ ಡ್ರೈ ಮಾಡ್ಬೇಕು ರೀ ಸರ್. ಕಾಯಿಸಿ ಹೇಳಕ್ ನಿಂತಪ್ಪ ಒಂದು ವರ್ಷ ಬೇಸಿಗೆಯಲ್ಲಿ ಫುಲ್ಲು ಡ್ರೈ ಮಾಡ್ಬೇಕು ಸರ್. ಡ್ರೈ ಮಾಡಿದರೆ ನೀವು ಮುಂಗಾರಿ ಮಳೆಯಲ್ಲಿ ಅವಾಗ ಇತ್ರೆಲ್ಲ ಹೊಡೆದ್ರೆ ಕಾಯಿಸಿ ಹೇಳಲ್ಲ ಸರ್. ಜೊತೆಗೆ ಗೊಬ್ಬರ ಯಾವುದಾದ್ರು ಹಾಕ್ತೀರಿ? ನಾವು ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕ್ತೀವಿ ರೀ ಸರ್. ತಿಪ್ಪೆ ಗೊಬ್ಬರ, ಡಿ ಎ ಪಿ, ಪೊಟ್ಯಾಸ್, ಜಿಂಕ್, ಬೋರನ್, ಮ್ಯಾಗ್ನೀಷಿಯಮ್ ಹಾಕ್ತಾ ಇದ್ದೀವಿ. ಜಿಂಕ್, ಬೋರನ್, ಮ್ಯಾಗ್ನೀಷಿಯಮ್ ಇವೆಲ್ಲ ಸ್ಪ್ರೇ ಮಾಡ್ತೀರಾ ಅಥವಾ ಡೈರೆಕ್ಟ್ ಮಣ್ಣಿಗೆ ಕೊಡ್ತೀರಿ? ನಾವು ಡೈರೆಕ್ಟ್ ಮಣ್ಣಿಗೆ ಕೊಡ್ತೀವಿ ಸರ್. ಸ್ಪ್ರೇನ ಮಾಡ್ತೀವಿ, ಮಣ್ಣಿಗೆ ಕೊಡ್ತೀವಿ ಸರ್. ಎಲ್ಲ ನೀವೆಲ್ಲ ಸ್ಪ್ರೇ ಗನ್ ಮಿಷನು? ಹ್ಞೂ, ಇದು ಟ್ಯಾಕ್ರಿ ಇದೆ ಸರ್, ಟ್ಯಾಕ್ರಿಯಲ್ಲಿ ಇದೆ ಸರ್. ತಾನೇ ನಾವು ಮುಂದೆ ಹೊಡ್ಕೊಂತ ಹೋದ್ರೆ ಇನ್ನು ತಾನೇ ಹೊಡ್ಕೊಂತ ಬರ್ತದೆ ಸರ್. ಈಗ ದ್ಯಾಮಣ್ಣವ್ರೀಗ ರೈತರು ಕೆಲವೊಬ್ರು 1 ಎಕರೆ 2 ಎಕರೆ 5 ಎಕರೆ ಮೇಂಟೈನ್ ಮಾಡ್ಬೇಕಪ್ಪ ಅಂತಂದ್ರೆ ತಲೆ ಹೊಡ್ಕೊಂತಾರೆ, ಈ ಸರ್ ಆಗೋದಿಲ್ಲ, ಮೇಂಟೆನೆನ್ಸು, ಲೇಬರ್ ಪ್ರಾಬ್ಲಮು. ಈಗ ನೀವು 19 ಎಕರೆ ದಾಳಂಬರಿಯನ್ನು ಮೇಂಟೈನ್ ಮಾಡೋದು ಒಂದು ಸವಾಲಿನ ಕೆಲಸ, ಹೇಗೆ ನಿರ್ವಹಣೆ ಮಾಡ್ತೀರಿ ಮನೇಲಿ ಮಾಡೋರು? ಮಾಡೋರು ನಾನು ಒಬ್ಬನ ಮಾಡ್ತೀನಿ ಸರ್. ಅವರು ನಾವು ಔಷಧದೇನು ತೊಂದರೆ ಇಲ್ಲ ಸರ್. ದಿನ ಒಂದೊಂದು ತಾಸು ನಾವು ನೀರು ಬಿಡ್ಕಂತ ಹೋಗ್ತೀವಿ. ಫಸ್ಟಿಗೆ ಏನು ಚಾಟ್ನಿ ಮಾಡೋ ಮುಂದೆ ಅಷ್ಟೇ ಲೇಬರ್ ಇದಾಗುತ್ತೆ ಸರ್. ಚಾಟ್ನಿ ಮಾಡಿ ಇತ್ರಲ್ಲಿ ಹೊಡೆದ್ರೆ ಲೇಬರ್ ಬೇಕಾಗಿಲ್ಲ ಸರ್. ಈಗ ತಾವು ಹೇಳಿದ್ರಿ ಕಳೆದ ವರ್ಷ ಚಲೋ ಇಳುವರಿ ಬಂತು, ಮೊದಲನೇ ಬೆಳೆ 70 ಟನ್ ಬಂತು ಅಂತ, ಏನು ರೇಟ್ ಸಿಕ್ತಿ ನಿಮಗೆ? ನಮ್ಗೆ ಒಂದು 4 ಗಾಡಿ 130 ರಂಗೆ ಕೊಟ್ಟಿದ್ದೀವಿ ಸರ್. ಉಳಿದು 90-80 ನಮ್ಗೆ ರೇಟ್ ಸಿಕ್ಕಿದೆ ಸರ್. ಟೋಟಲ್ ಎಷ್ಟು ಬಂತ್ರಿ ಅಮೌಂಟ್ ನಿಮಗೆ ದಾಳಂಬರಿಂದ? 50 ಲಕ್ಷ ಆಗಿದೆ ನೋಡಿ ಸರ್. 50 ಲಕ್ಷ ಎಲ್ಲ ಪ್ಲಾಟಿಂದ ಅಥವಾ ಹೇಗೆ? ಇದೇ ಒಂದೇ ಪ್ಲಾಟ್ರ, 6 ಎಕರೆ ಹೊಲ. 6 ಎಕರೆ ಹೊಲದ್ದು 50 ಲಕ್ಷ ಇಳುವರಿ ಬಂತು. ಮತ್ತೆ ಬೇರೆ ಹೊಲದ್ದು? ಬೇರೆ ಹೊಲದ್ದು ಒಂದು 40 ಲಕ್ಷ ಆಗಿದೆ ಸರ್. ಒಟ್ಟಿನಲ್ಲಿ ಒಂದು 90 ಲಕ್ಷ, 1 ಕೋಟಿ ಸಮೀಪ. ಹ್ಞೂ, ಹೆಚ್ಚು ಕಡಿಮೆ ಆಗ್ಬೋದು ಸರ್. ಎಷ್ಟು ಮಾಡಿದ್ರಿ ಖರ್ಚು? ಖರ್ಚು ಈ ಹೊಲದ್ದು ಒಂದು 7 ಲಕ್ಷ ಆಗಿದೆ ಸರ್. ಆ ಹೊಲದ್ದು? ಆ ಹೊಲದ್ದು ಒಂದು 2 ಲಕ್ಷ ಅಷ್ಟೇ ಖರ್ಚು ಮಾಡಿದ್ದೀರಿ ಸರ್. ಎಲ್ಲ ಸೇರಿ 1 ಲಕ್ಷ ಖರ್ಚಾಗಿದೆ. ಅಷ್ಟೇ ಅಷ್ಟೇ ಅಂತಂದ್ರೆ ಈಗ 90 ಲಕ್ಷ ಅಂತಂದ್ರೆ ನಿಮಗೆ 80 ಲಕ್ಷ ಲಾಭ ಆಯ್ತು. ಹೌದೌದು ಸರ್. ಪ್ರಾರಂಭದಲ್ಲಿ ನಿಮ್ಗೆ ಗಿಡ ತಗೊಂಡಿರೋದು, ಡ್ರಿಪ್ ಹಾಕಿರೋದು, ಇಲ್ಲ ಪೈಪ್ ಲೈನ್ ಹಾಕೊಂಡಿರೋದು, ಲೇಬರ್ ಖರ್ಚು ಎಲ್ಲ ನಿಮಗೆ ಬಡ್ಡಿ ಸಮೇತ ಭೂಮಿ ತಾಯಿ ಕೊಟ್ಬಿಟ್ಲು? ಎಲ್ಲ ಕೊಟ್ಬಿಟ್ಟಿದೆ ಸರ್. ಎಲ್ಲ ಖರ್ಚು ಮಾಡಿದ್ದ ಎಲ್ಲ ಕೊಟ್ಟು ಇನ್ನ ಇಟ್ಟು ರೊಕ್ಕ ಉಳಿದವ್ರಿ ಸರ್. ಮನೆಗೆ ಮಾಡೋರು ಎಷ್ಟು ಜನ ಇದೀರಿ? ನಾವು ಮಾಡೋರು ಒಂದು 20 ಜನ ಇದೀವ್ರಿ ಸರ್. ಎಲ್ಲ ಮನೆಯವರೇ? ಮನೆಯವರ. ಈಗ ಇಷ್ಟು ಮಾಡ್ಬೇಕಪ್ಪ ಅಂತಂದ್ರೆ ಇಲಾಖೆ ಸಹ ಸೌಲಭ್ಯ, ಅಧಿಕಾರಿಗಳು ಸಹಕಾರ ಬೇಕಾಗ್ತದೆ. ತೋಟಗಾರಿಕೆ ಇಲಾಖೆಯಿಂದ ಅಧಿಕಾರಿಗಳು ನಿಮಗೆಲ್ಲ ಸಹಾಯ ಸೌಲಭ್ಯ ಮಾರ್ಗದರ್ಶನ ಕೊಟ್ಟಿದ್ದಾರೆ? ಕೊಟ್ಟಿದ್ದಾರೆ ಸರ್. ಸಹಾಯಧನ ಕೊಟ್ಟಿದ್ದಾರೆ, ಹಿಂಗ ಹಿಂಗ್ ಮಾಡಂತಂದು ಹೇಳಿದಾರೆ ಸರ್. ಹಂಗ ಆ ಪ್ರಕಾರ ಮಾಡಿದ್ರು ಸರ್. ಬಂದು ನೋಡ್ತಾರೆ ನಿಮ್ ಪ್ಲಾಟ್ಗಳೆಲ್ಲ? ಬಂದು ಹೋಗ್ತಾರೆ ಸರ್. ಬಂದು ಹೋಗಿ ಎಲ್ಲ ಏನನ್ನೋದು ಹೇಳ್ತಾರೆ ಸರ್. ಏನೇನು ಸಹಾಯ ಸೌಲಭ್ಯ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿವರೆಗೂ? ಇಲ್ಲಿವರೆಗೆ NHM ಅಂತಂದು ಕೊಟ್ಟಿದ್ದಾರೆ ಸರ್. ನುಗ್ಗಿ ಹಾಕಿದ್ವಿಲ್ಲ ಸರ್, ಅದು ದಾಳಿಂಬ್ರಿ ಒಳಗೆ ಉದ್ಯೋಗ ಖಾತ್ರಿ ಒಳಗೆ ಮಾಡ್ಕೋರು ಅಂತ ಉದ್ಯೋಗ ಖಾತ್ರಿ ಒಳಗೂ ಕೊಟ್ಟಿದ್ದಾರೆ ಸರ್. ಅಂದರೆ ಸಹಾಯ ಸೌಲಭ್ಯನೂ ಕೂಡ ಇಲಾಖೆಯವರು ಮಾರ್ಗದರ್ಶನ ಅದನ್ನು ಬೇಕು. ಬೇಕು ಸರ್. ಡ್ರಿಪ್ಗೆ ಬೇಕಾಗಬೇಕಲ್ಲ ಸರ್. ಡ್ರಿಪ್ಗೂ ಕೊಟ್ಟಿದ್ದಾರೆ? ಹ್ಞೂ, ಕೊಟ್ಟಿದ್ದಾರೆ ಸರ್. ಹೇಗೆ ಅನಿಸುತ್ತೆ ರೀ ದ್ಯಾಮಣ್ಣವ್ರೆ, ಒಬ್ಬ ಸಾಧಾರಣ ರೈತ ಆಗಿ ಇಷ್ಟೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋದು ಕಷ್ಟ ಅನಿಸಂಗಿಲ್ಲ? ಏನು ಕಷ್ಟ ಇಲ್ಲ ಸರ್. ಹ್ಞೂ, ಕಷ್ಟ ಇಲ್ಲ. ಫಸ್ಟಿಗೆ ಅಷ್ಟೇ ಏನು ನಾವು ಕಷ್ಟ ಇಕ್ಕಟ್ಟ, ಆಮೇಲೆ ಅದು ಸರಳ ಕೆಲಸ ನೋಡಿ ಸರ್. ಏನ್ರಿ ಮೈಮರ್ ದುಡಿಬೇಕಂತೀರ ಹೇಗೆ? ಎಷ್ಟು ಗಂಟೆಗೆ ನೀವು ಹೊಲಕ್ಕೆ ಬರ್ತೀರಿ? ನಾವು ಮುಂಜಾನೆ ಬಂದಾರೆ 6 ಗಂಟೆಗೆ ಹೋಗ್ತೀವಿ ನೋಡಿ ಸರ್. ಬೆಳಗ್ಗೆ 6 ಗಂಟೆಗೆ ಬಂದರೆ ಒಳ್ಳೆ ಚಂದಕ್ಕೆ 6 ಗಂಟೆಗೆ ನಾವು ಮನೆಗೆ ಹೋಗಿ ಸಿಟಿಗೆ ಕುಷ್ಟಿಗೆ ಹೋಗೋದು, ಸಂತಿಗಿಂತಿ ಅವ್ರು ರಾಜಕೀಯ ಅವರು ಎಲ್ಲ ಪಂಚಾಯತಿ ಅವೆಲ್ಲ ನಾವು ಅದಕ್ಕೆ ಹೋಗಲ್ಲ ಸರ್. ಅದರಿಂದ ಅಡ್ಡಾಡಿದ್ರೆ ಪ್ರಯೋಜನ ಇಲ್ಲ ಸರ್. ಮಾಲ್ ಎಲ್ಲಿ ಕಳಿಸಿದ್ರಿ? 70 ಟನ್ ಒಂದು ಇಲ್ಲೇ ಮೆಟ್ಟಿ ಮೇಲೆ ಒಂದು 30 ಟನ್ ಇಲ್ಲಿ ಮೆಟ್ಟಿ ಮೇಲೆ ಕೊಟ್ಟಿದ್ದೀವಿ ರೀ. ಇಲ್ಲೇ ಬಂದು ತಗೊಂಡೋದ್ರು? ಹ್ಞೂ, ಇಲ್ಲೇ ಬಂದು ತೊಗೊಂಡು ಹೋದ್ರು. ಉಳಿದು ಹುಸ್ಕೂರು ಮಾರ್ಕೆಟ್ಗೆ ಕೊಟ್ಟಿದ್ದೀವಿ ಸರ್. ಹುಸ್ಕೂರು ಮಾರ್ಕೆಟ್ ಬೆಂಗಳೂರು? ಬೆಂಗಳೂರು ಸರ್. ಏನು ಅದರಲ್ಲಿ ಗ್ರೇಡ್ಗಳು ಮಾಡಿದ್ರೆ ಬೈಫರ್ಕೇಶನ್ ದೊಡ್ಡದು ಸಣ್ಣ ಅಂತ? ಹ್ಞೂ, ಮಾಡಿದ್ದೀವಿ ಸರ್. A1, A2, A3 ಲೂಸು ಅಂತಂದು ಮಾಡಿದ್ದೀವಿ ರೀ ಸರ್. ಈಗ ಇತರ ಬೆಳೆ ಬೆಳೆಯೋದಕ್ಕಿಂತನೂ ತೋಟಗಾರಿಕೆ ಬೆಳೆ ಬೆಳೆಯೋದಕ್ಕೆ ಹೇಗೆ ವ್ಯತ್ಯಾಸ ರೀ ಆದಾಯ ಖರ್ಚು? ಇದು ಖರ್ಚನ್ನ ಕಡಿಮೆ ಸರ್. ಫಸ್ಟಿಗೆ ಬದ್ಲೇರಿಗೆ ಭಯ ಆಗತ್ತೆ ರೀ, ಏ ಎಣ್ಣೆ ಹೊಡಿಬೇಕು, ಹೆಂಗೆ ಬೇಕು, ರೋಗ ಬಂತ, ಕ್ಯಾ ರೋಗ ಬಂದರೆ ಎಲ್ಲ ಲಾಸ್ ಆಗುತ್ತೆ, ಹಂಗೆ ಹಿಂಗೆ ಅಂತಾರೆ. ಏನೇ ಇಲ್ಲ ರೀ ಸರ್. ಒಳ್ಳೆ ಅಗಿ ತೊಗೊಂಬಂದು, ಒಟ್ಟು ರೋಗ ಇಲ್ಲದಲ್ಲೇ ಅಗಿ ಒಳ್ಳೆ ಅಗಿ ತೊಗೊಂಬಂದು ನಾಟಿ ಮಾಡಿದರೆ ಪೀಕ್ ಬಂದೇ ಬರ್ತಾರೆ ಸರ್. ಅಂದರೆ ಹೆದರ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ? ಏನೇ ಇಲ್ಲ, ಇಲ್ಲ ಇಲ್ಲ. ಹೇಗೆ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ನೋಡ್ಕೊಂಡು ಮಾಡಬೇಕು. ಹೌದೌದು ಸರ್. ಈಗ ನಮ್ಗೆ ರೋಗ ವೈರಸ್ ಬಂತಪ್ಪ ಅಂದರೆ, ಕ್ಯಾ ರೋಗ ಬಂತಪ್ಪ ಅಂದರೆ, ಒಂದು ವರ್ಷ ಡ್ರೈ ಕೊಟ್ಬಿಟ್ರೆ ಪೀಕ್ ಬಂದ್ಗತ್ತೆ ಸರ್. ನಮ್ಮದು ರೈತರು ಸಮಾಧಾನ ಮಾಡಿಕೊಂಡು ಈಗ 1 ವರ್ಷ ಕೈ ಕೊಡ್ತೇಪ್ಪ ಅಂತಂದ್ರೆ ನಿರಾಶೆಯಾಗಿ ಹೊಲನ ತೆಗೆದ್ಬಿಡ್ತಾರೆ. ಹಂಗ ತೆಗಿಬಿಡ್ತದೆ ಸರ್. ಅದು ಪೀಕ್ ಬರ್ಲಿಲ್ಲಪ್ಪ ಅಂದ್ರೆ ಬೇಸಿಯಲ್ಲಿ ಒಂದು ವರ್ಷ ಡ್ರೈ ಮಾಡಿಬಿಟ್ರೆ ನೀರು ಬಟ್ಟ ಬಿಡಲೇಬಾರ್ದ್ರಿ ಸರ್. ನೀರು ಬಿಡ್ಲಿಕ್ಕಪ್ಪ ಅಂದ್ರೆ ಪೀಕ್ ಆರಾಮ್ ಬರ್ತ್ರಿ ಸರ್. ಒಂದು ಮೂರ್ನಾಲ್ಕು ಸ್ಪ್ರೇ ಮಾಡಿಬಿಟ್ರೆ ಸಾಕ್ರಿ ಸರ್, ಸುಗ್ಗಿಯಲ್ಲಿ ಬಂದೇ ಬರ್ತ್ರಿ ಸರ್. ಸ್ವಲ್ಪ ಚಲೋದಂಗೆ ಬಿಸಿಲಿಗೆ ಬಿಟ್ಬಿಡ್ಬೇಕಪ್ಪ ಅಂತಂದ್ರೆ ಇರೋ ರೋಗಾಣುಗಳೆಲ್ಲ ಸತ್ತೋಗ್ಬಿಡ್ತವೆ, ಎಲ್ಲ ಹೋಗಿ ಬಿಡುತ್ತೆ ಸರ್. ಎಲ್ಲ ಕ್ಯಾರ್ ರೋಗ ಅನ್ನೋದು ಉಳಿಯಲ್ಲ ಸರ್ ಗಿಡದಲ್ಲಿ. ಮನೆಯಲ್ಲಿ ಎತ್ತು ಟ್ರ್ಯಾಕ್ಟ್ರಿಗಳು ಒಂದು ನಾಲ್ಕು ಟ್ಯಾಕ್ಟ್ರಿ ಇದಾವೆ ಸರ್, ನಾಲ್ಕು ಎತ್ತು ಇದಾವೆ ರೀ ಸರ್, ಒಂದು 20 ಎಮ್ಮೆ ಅದಾವ ಸರ್. ನಾಲ್ಕು ಎತ್ತುಗಳನ್ನ ಮೇಂಟೈನ್ ಮಾಡಕತ್ತೀರಿ? ಹ್ಞೂ, ಮೇಂಟೈನ್ ಮಾಡ್ತಾರೆ. ಯಾಕ್ರಿ ನಾಲ್ಕು ಟ್ರ್ಯಾಕ್ಟ್ರ್ ಇದ್ರು ಕೂಡ ನಾಲ್ಕು ಎತ್ತು ಕಟ್ಕೊಂಡ್ರಿ? ಎತ್ತುಗಳು ಬೇಕಾ? ಹ್ಞೂ, ಎತ್ತುಗಳು ಬೇಕಾ ಸರ್? ಗೊಬ್ಬರ ಬೇಕಲ್ರಿ ಸರ್, ಗೊಬ್ಬರ ಮತ್ತೆ ಇದನ್ನ ಪುಳುಗುಂಟಿ ಇದನ್ನ ಏನಾರ ಒಳಗೆ ಹೊಡಿಬೇಕಾದ್ರೆ ಎತ್ತುಗಳು ಬೇಕೇ ಬೇಕಾ ಸರ್? ಈಗ ನಾಲ್ಕು ಟ್ರ್ಯಾಕ್ಟ್ರಿ ಅಷ್ಟು ಬೇಕಾಗ್ತಾವ ಕೆಲಸ ನಿಮಗೆ ಹಿಡಿಸ್ತದ? ಹ್ಞೂ, ಬೇಕೇ ಬೇಕ್ರಿ ಸರ್. ಒಂದು ದಾಳಂಬರಿಗೆ ಸ್ಪ್ರೇ ಮಾಡೋದಕ್ಕೆ, ಅದ್ರ ಒಳಗೆ ಮಾಡೋಕ್ಕೆ ಬೇಕ್ರಿ ಸರ್. ಅಂದ್ರೆ ಎಲ್ಲದಕ್ಕೂ ಟ್ರ್ಯಾಕ್ಟ್ರಿ ನೀವು ಓಡಿಸ್ತೀರ ಅಥವಾ ಡ್ರೈವರ್ಗಳನ್ನ ತಗೊಂತೀರಿ? ಇಲ್ಲ ಸರ್, ಮನೆಯಲ್ಲೇ ಮನೆಯಾರ ಮಾಡ್ತೀವಿ ಸರ್. ಅಂದ್ರೆ ಒಬ್ಬೊಬ್ಬರು ಬೇರೆ ಬೇರೆ ಹೊಲ ಇಟ್ಕೊಂಡ್ರೆ ಯಾಕೆ ಈ ಟ್ರ್ಯಾಕ್ಟರ್ ನಿಂದು ಈ ಟ್ರ್ಯಾಕ್ಟರ್ ನಂದು ಅಥವಾ ಈಗ ಪಟ್ಲರ್ ನೀನು ಹೊಡಿ, ಈಗ ಟಿಲ್ಲರ್ ನಾ ಹೊಡಿತೀನಿ ಅಂತ ಎಣ್ಣೆ ನೀವು ಹೊಡಿ ಅಂತೇಳಿ? ಹಂಗೇನು ಇಲ್ಲ ಸರ್, ಯಾರು ಮುಂದಕ್ಕೆ ಬಿದ್ದಾರ ಮಾಡ್ತೀವಿ ಸರ್. ಒಕ್ಕಟ್ಟಾಗಿ ಮಾಡ್ಕೊಂಡು ಹೋಗ್ತಿರಲ್ಲ ನಿಮ್ಮಲ್ಲಿ ಹೇಗೆ ಅಣ್ಣತಮ್ಮರಲ್ಲಿ ಒಕ್ಕಟ್ಟು ಅನ್ನೋದು ಹೇಗೆ? ನಮ್ಮ ಒಕ್ಕಟ್ಟು ಅನ್ನೋದು ಗ್ರಿಪ್ ರೀ ಸರ್. ಗ್ರಿಪ್ ಅಂದ್ರೆ ನಾವು ಏನು ಆಟ ಸ್ವಲ್ಪ ಏನ ಬಾಯಿ ಮಾಡಿದ್ರು ಮತ್ತೆ ಚೆಂಜಕ್ಕೆ ಬಂದು ನಾವು ಕೊಡ್ತೀವಿ ಸರ್. ಹೆಣ್ಮಕ್ಳು ಭಾಳ ಕಿರಿಕಿರಿ ಮಾಡ್ತಾರೆ, ಗಂಡ್ಮಕ್ಳು ಭಾಳ ಚೆಂದಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಅಣ್ಣತಮ್ಮರು ಅರ್ಥ ಮಾಡಿಕೊಂಡು ಬದುಕನ್ನ ನಡೆಸುವಂಥ ಒಂದು ಒಕ್ಕಟ್ಟು ಅಣ್ಣತಮ್ಮರಲ್ಲಿ ಇರ್ತದೆ. ಹೆಣ್ಮಕ್ಳು ಆ ಕಡೆ ಕಡೆ ಕಾಯಂ ಪೋಯಿ ಅಂತವ್ ಹೇಗೆ? ಹಂಗೇನು ಅನ್ನಲ್ಲ ಸರ್, ನಾವು ಹೆಂಗ ಗಂಡು ಮಕ್ಳು ಇದೀವಿ ಹೆಣ್ಣು ಮಕ್ಳನ್ನ ಹಂಗೆ ಅದ್ರಿ ಸರ್. ನಾ ಯಾಕೆ ಮಾಡಲಿ ಅಡುಗೆ, ನೀ ಯಾಕೆ ಮಾಡಲಿ ದೊಡ್ಡ ಅಡುಗೆ, ನನ್ನ ಮಕ್ಕಳು ನಿನ್ನ ಮಕ್ಕಳು ಅನ್ನೋದು ಅನ್ನೋದು ಭಾವ ಭಯವನ್ನು ಯಾರಿಗೆ ಇಲ್ಲ ಸರ್. ಅಂದ್ರೆ ಎಲ್ಲರೂ ನಮ್ಮವರು, ಎಲ್ಲ ಎಲ್ಲ ಮಕ್ಕಳು ನಮ್ಮವರು, ಎಲ್ಲ ಊಟ ಗಿಟ ಎಲ್ಲ ವ್ಯವಸ್ಥೆ ಒಂದೇ ಒಂದೇ ಒಂದೇ ಅದವ್ರಿ? ಎರಡು ಅನ್ಸ್ ಇಟ್ಟಿರ್ತಾರೆ ಸರ್, ರೊಟ್ಟಿ ಬಡಿಯೋದಕ್ಕೆ. ಮುಂಜಾನೆ 6 ಗಂಟೆಗೆ ರೊಟ್ಟಿ ಮಾಡಕ್ ನಿಂತಿದ್ದು 2 ಗಂಟೆ ತನಕ ರೊಟ್ಟಿ ಬಡಿತಾರೆ. ಮುಂಜಾನೆ 6 ಗಂಟೆಯಿಂದ 2 ಗಂಟೆ ತನಕ ರೊಟ್ಟಿ ಬಿಡಬೇಕು. ರೊಟ್ಟಿ ಬಿಡಬೇಕು ಸರ್. ಅನ್ನ ಊಟ ಮಾಡಲ್ಲ? ಅನ್ನ ಜಾಸ್ತಿ ಉಣ್ಣಲ್ಲ ಸರ್. ಅದ ಜೋಳದ ಅನ್ನ ಒಂದು 20 ಎಮ್ಮೆ ಅದಲ್ರಿ ಸರ್. ಹಾಲು ಮೊಸರು ಮಜ್ಜಿಗೆ ಜಗ್ಗಿ ಇದೆಯಾ ಸರ್, ಅದಲ್ಲೇ ಊಟ ಮಾಡ್ತಾರೆ. ಅಡುಗೆ ಮಾಡೋರು ಒಂದು 4 ಮಂದಿ ಹೆಣ್ಮಕ್ಳು ಬೇಕು. ಬೇಕು ಬೇಕ್ರಿ ಸರ್. ಜೊತೆಗೆ 20 ಎಮ್ಮೆ ಇದಾವಲ್ಲ, ಹಾಲು ಕೊಡ್ತಾವ ಹಸು? ಹ್ಞೂ, ಉಷ್ಟ ಒಂದು 15 ಎಮ್ಮೆ ಗೊಡ್ಡ ಹಿಂಡ್ತಾವ್ರಿ ಸರ್. ಈಗ ಮೊನ್ನೆ ಒಂದು 5 ಎಮ್ಮೆ ಗೊಡ್ಡ ಇಳಿದವ್ರಿ ಸರ್. ಅಂದರೆ ಗೊಬ್ಬರ ನಿಮಗೇನು ಸಮಸ್ಯೆ ಇಲ್ಲ? ಈಗ ಗೊಬ್ಬರ ಇದು ಆದರೆ ನಾವು ಕೊಂಡ್ತೀವ್ರಿ, ಮೊನ್ನೆ 1 ಲಕ್ಷ ರೂಪಾಯಿದ ಗೊಬ್ಬರ ಕೊಂಡಿದ್ದೀವಿ ರೀ ಸರ್. ಅಂದರೆ ದಾಳಂಬರಿ ಮಧ್ಯದಲ್ಲಿ ಗುಂಡಿ ತೋಡಿ ಹಾಕಕ್ಕೆ? ಹ್ಞೂ ಸರ್, ದಾಳಂಬರಿಗೆ ಎಲೆ ಬೆಳಿಗ್ಗೆ ಬೇಕೇ ಬೇಕು ಸರ್. ಅದಕ್ಕೆ ಸರ್ಕಾರಿ ಗೊಬ್ಬರ ಅನ್ನ ಸರ್ಕಾರ ಗೊಬ್ಬರ ಮುಟ್ಸಂತಾಗಿಲ್ಲ ಸರ್. ಎಲೆ ಬೆಳಿ ಎಷ್ಟು ಹಾಕೊಂಡಿರಿ? ಎಲೆ ಬೆಳಿ 1.5 ಎಕರೆ ಹಾಕಿದ್ದೀವಿ ಸರ್. ಚಲೋ ಇಳುವರಿ ಬರಕತ್ತೆ, ಚೆನ್ನಾಗಿ ಬರ್ತಾರೆ. ಈಗ ಎಷ್ಟು ವರ್ಷದ ಬೆಳೆ ಇದೆ ಎಳೆ ಬೆಳೆ? ಎಳೆ ಬೆಳೆ 30 ವರ್ಷ ಆಯ್ತು ಸರ್. ಏನೂ ಆಗಿಲ್ಲ? ಏನಾಗಿಲ್ಲ ಸರ್. ನೀರು ನಿಂತು ಬಿಡ್ತಪ್ಪ ಅಂತಂದ್ರೆ ಎಲೆ ಬೆಳೆಗಳು ಕೊಳತು ಹೋಗ್ತವೆ ಅಂತ ಹೇಳ್ತಾರೆ. ಏ ಹಂಗೇನಿಲ್ಲ ಸರ್, ನಮ್ದು ನೀರು ಯಾವತ್ತಿಗೆ ಹೋಗಿಲ್ಲ ಸರ್. ಒಂದು ಬೋರ್ ಎಲ್ಲ ನಿಂದು ಜಾಸ್ತಿ ನೀರು ಹೊಡಿತಪ್ಪ ಅಂದ ಏನಾಗಲ್ಲ ಸರ್. ಅದು ಏನಾಗಲ್ಲ, ನಾವು ಗೊಬ್ಬರ ಮೇನ್ ಸರ್. ತಿಪ್ಪಿ ಗೊಬ್ಬರ ಹೆಂಗ್ ಹಾಕ್ತಿವಿ ಹಂಗ ಇಳುವರಿ ಜಾಸ್ತಿ ಬರ್ತಾ ಇದೆ ಸರ್. ಅಂದ್ರೆ ಇಳುವರಿ ಹೇಗ್ ಬರ್ತಿದೆ? ಮಾರ್ಕೆಟಿಂಗ್ ಎಲ್ಲ ಹೋಗ್ತೀರಿ? ಮಾರ್ಕೆಟ್ ಗಜೇಂದ್ರಗಡ ಹೋಗ್ತೀವಿ ರೀ, ಆಸ್ತಿನ ಗದಗ ಹೊಡಿತಿದ್ರು ಸರ್. ಇಲ್ಲಾಂದ್ರೆ ಅವರ ಬರ್ತಾರೆ ಸರ್, ಬಂದು ಮುಗಿಸ್ಕೊಂಬಿಡ್ತಾರೆ ಸರ್. ಹೇಗೆ ರೇಟ್ ನಡೆದವೆ ಎಲೆ ಬೆಳೆ? ಈಗ ರೇಟ್ 7,000 6,000 ಹಿಂಗೆ ನಡೆದವ್ರಿ ಸರ್. ಅಂದರೆ ಎಲೆ ಲೆಕ್ಕನ? ಹ್ಞೂ ಸರ್, 12,000 ಎಲೆ ರೀ. 12,000 ಎಲೆಕ್ಕೆ 7,000 8,000? ಹ್ಞೂ ಸರ್. ಚಲೋ ರೇಟ್ ಅದ? ಹ್ಞೂ, ಚೆನ್ನಾಗಿದೆ ಸರ್. ಅದರಲ್ಲೂ ಕೂಡ ನಿಮಗೆ ಧಾವತಿ ಅಂತದ ಕೆಲಸ ಏನಿಲ್ಲ? ಅದೇ ಹಂಗೇನು ಇಲ್ಲರಿ ಸರ್. ಹರಿಯಕ್ಕಷ್ಟೇ ಸಮಸ್ಯೆ? ಹ್ಞೂ, ಹರಿಯದಾಗ ಸ್ವಲ್ಪ ಲೇಬರ್ದು ಈಗ ಸಮಸ್ಯೆ ಆಗಿಬಿಡತ್ತೆ ಸರ್. ಹೇಗ್ರಿ ಈಗ 4 ಎತ್ತುಗಳು 4 ಟ್ರ್ಯಾಕ್ಟ್ರಿಗಳು 19 ಎಕರೆ ದಾಳಂಬ್ರಿ ಎಲೆಬಳ್ಳಿ, ಟೋಟಲ್ ನೀವು ಮನೆಯಾಗ ಎಷ್ಟು ಜನ ಸದಸ್ಯರಿದ್ದೀರಿ? ನಾವು ಅಷ್ಟು ಎಲ್ಲ ಕೂಡ ಒಂದು 60-65 ಜನ ಹಾಕಿವ್ರಿ ಸರ್. ದೊಡ್ಡ ಸಂಸಾರ ಕೂಡು ಸಂಸಾರ? ಹ್ಞೂ, ಒಂದು ದೊಡ್ಡ ಸಂಸಾರ ಕೂಡಿ ಸಂಸಾರ ಸರ್. ಅಣ್ಣತಮ್ಮರಷ್ಟು ನೀವು? ನಾವು 7 ಮಂದಿ. ನಿಮ್ಮಪ್ಪರಿಗೆ? ನಮ್ಮ ಅಪ್ಪರಿಗೆ 3 ರೀ. ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು? ನಾವು ಗಂಡ್ಮಕ್ಳು 7 ಮಂದಿ, ಹೆಣ್ಮಕ್ಳು 4 ಮಂದಿ ರೀ ಸರ್. ಅಂದ್ರೆ 11 ಜನ? 11 ಜನ. ಅಂದ್ರೆ 4 ಜನ ಹೆಣ್ಮಕ್ಳು ಕೂಡ ಮದುವೆ ಮಾಡಿಕೊಟ್ರಿ? ಮದುವೆ ಮಾಡಿಕೊಟ್ಟಿದ್ರಿ ಸರ್. ಅಂದ್ರೆ 7 ಜನ ಅಣ್ಣತಮ್ಮರು, ಅಣ್ಣತಮ್ಮರ ಹೆಂಡತಿಗಳು, ಮಕ್ಕಳು ಎಲ್ಲ ಸೇರಿ ಒಂದೇ ಒಕ್ಕಲ್ ತಂದಲ್ಲದ್ರಿ? ಅದೇ ಸರ್. ಹೇಗ್ರಿ ಈಗ ದ್ಯಾಮಣ್ಣ ಗುಂಡಿಗೆಯವರೇ ಇಷ್ಟೆಲ್ಲ ಬಹಳ ಚಂದ ಒಕ್ಕಲ್ತನ ಮಾಡ್ಕೊಂತ ಹೋಗ್ತಿರಲ್ಲ, ಇದು ಆರಾಮಾದಿ ಒಂದು ಅನ್ಸುತ್ತೆ ಒಕ್ಕಲ್ತನದಲ್ಲಿ? ಇಲ್ಲಿ ಆರಾಮ ಅಂತಂದ ಅನ್ಸುತ್ತ ನೋಡ್ರಿ ಸರ್. ನೋಡ್ರಿ, ಕೆಲವೊಂದ್ ಕಡೆ ಏನಾದ್ರೆ ರೈತರು ಗೋಳಾಡ ತಪ್ಪಂಗಿಲ್ಲ, ಎಷ್ಟಿದ್ರು ಕೂಡ ಏನ್ರಿ ಒಕ್ಕಲ್ತನ ಲಾಭ ಇಲ್ಲ, ಲಾಸ್ ಅದ, ಕೂಲಾಗೋಲ್ತು, ಇವೆಲ್ಲ ಗೋಳಾಡ್ತಿರ್ತಾರೆ. ಇದು ಹಣ್ಣು ಹಂಪಲ ಹಾಕ್ಯಂದ್ರೆ ಏನ ತೊಂದರೆ ಇಲ್ಲ ಸರ್. ಮೆಕ್ಕೆಜೋಳ ಆಮೇಲೆ ಸುರ್ಪಾನ ಇವನ್ನೆಲ್ಲ ಏನ್ ಹಾಕೊಂಡ್ರೆ ಸರ್ ಕೂಲಿ ಅಡಿಗೆ ಆಗಲ್ಲ ಸರ್. ಮಳೆ ಬೇಕಂದಾಗ ಮಳೆ ಆಗಲ್ಲ ಸರ್, ಮಳೆ ನಮ್ಗೆ ಬ್ಯಾಡ ಅಂದಾಗ ಮಳೆ ಹಾಕಿರ್ತದೆ. ಮತ್ತು ಒಳ್ಳೆ ನಾವು ಬೆಳೆದ್ರೆ ರೇಟ್ ಸಿಗಲ್ಲ ಸರ್. ದಾಳಂಬ್ರಿ ಈಗ ಫ್ರೂನಿಂಗ್ ನಡೆದಿದೆ, ಅದನ್ನ ಯಾರು ಮಾಡ್ತಾರೆ? ನಾವೇ ಮಾಡ್ತೇವೆ ಸರ್. ಈಗ ಈ ಥರ ಎಲ್ಲ ಹೊಡೆದು ಎಣ್ಣೆ ಬೆಳಿಗ್ಗೆ ಬಿಡ್ಬೇಕೀಗ? ಹ್ಞೂ, ಬಿಡ್ಬೇಕ್ರಿ ಸರ್. ಈ ಸಲ ಹೇಗೆ ಹೋದ ವರ್ಷಕ್ಕಿಂತ ಈ ಸಲ ಜಾಸ್ತಿ ಇಳುವರಿ ಬರ್ಬೋದು ಅಂತ ಹೇಳಿ ನಿಮಗೆ ತಲೆಗದ? ನಾವು ನೂರಕ್ಕೆ ನೂರಕ್ಕೆ 100% ಐತ್ರಿ ಸರ್. ಇಳುವರಿಂತೂ ಬರ್ತದ, ಒಂಚೂರು ರೇಟ್ ಚಲೋ ಸಿಗ್ಬೇಕು. ಅದು ದೇವ್ರ ಕೊಟ್ಟ. ಈಗೇನಂತಂದ್ರೆ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ನಾವು ಏನೂ ಆಗಲಿ ದುಡಿತೀನಿ, ಸಿಕ್ಕಷ್ಟು ಸಿಗಲಿ, ಒಂದು ಭರವಸೆಯಿಂದ ಕೃಷಿ ಮಾಡಿದ್ರೆ ಲಾಸ್ ಇಲ್ಲ, ಅರಮನಸಿಂದ ಕೃಷಿ ಮಾಡಬಾರ್ದು. ಹೌದೌದೌದು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ 19 ಎಕರೆ ಮಾಡಿರಿ, ನಿಮ್ಮಂಥ ರೈತರು ಬರಬೇಕಾ ಹೇಗೆ ದಾಳಂಬರಿಯಲ್ಲಿ? ಮಾಡೋಕ್ಕೆ ಅಡ್ಡಿ ಇಲ್ಲ ಸರ್. ಈಗ ಯಾಕಂತಂದ್ರೆ ಕುಷ್ಟಗಿ ಭಾಗದಲ್ಲಿ ತೋಟಗಾರಿಕೆ ಬೆಳೆಗಳು ಇತ್ತೀಚೆಗೆ ದಾಳಂಬರಿಯನ್ನು ತೆಗೆಯುವಂಥ ರೈತರು ಭಾಳ ಆಗಿದ್ದಾರೆ. ಲಾಸ್ ಆಗುತ್ತೆ, ಇಳುವರಿ ಬರೋಂಗಿಲ್ಲ, ವೈರಸ್ ಬರುತ್ತೆ ಅನ್ನೋದು. ವೈರಸ್ ಬಂದ್ರೆ ಪರವಾಗಿಲ್ಲ ಸರ್, ತೆಗಿಬಾರ್ದ ಸರ್. ಅದರಲ್ಲೇ 4 ದುಡ್ಡು ಸಿಗುತ್ತೆ ಸರ್. ನಾವು ಏನು ಬಿಸಿಲಲ್ಲಿ ಡ್ರೈ ಮಾಡಿಬಿಟ್ರೆ ಸುಗ್ಗಿಯಲ್ಲಿ ಆರಾಮ 4-5 ಸ್ಪ್ರೇ ಮಾಡಿದ್ರೆ ಬಂದೇ ಬರ್ತದೆ. ಒಳ್ಳೆಯದು ದ್ಯಾಮಣ್ಣವರೇ, ಭಾಳಷ್ಟು ಖುಷಿಯಿಂದ ಸಿಂಪ್ಲಿಸಿಟಿಯಿಂದ ಬದುಕುವಂಥ ರೈತರು ನೀವು. ನಾ 12 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಒಟ್ಟು ಸದ್ಯದಲ್ಲಿ 19 ಎಕರೆ ಭೂಮಿಯನ್ನು ದಾಳಂಬರಿ ಮಾಡಕತ್ತೀರಿ, ಜೊತೆಗೆ ಹೊರಹೊಲ ಇದೆ, ತೋಟಗಾರಿಕೆ ಇದೆ, ಜೊತೆಗೆ ನಿಮ್ಮ ಎಲೆಬಳ್ಳಿ ಬೇಸಾಯನೂ ಕೂಡ ಇದೆ. ಹೀಗೆ ರೈತ ಬಾಂಧವರು ಸಮಗ್ರ ಕೃಷಿಯನ್ನು ಮಾಡಿದರೆ ಖಂಡಿತ ಲಾಭ ಬರ್ತದೆ. ಒಂದಿಲ್ಲ ಒಂದು ಬೆಳೆ ನಮಗೆ ಕೈ ಹಿಡಿದಿದೆ ಅಂತ ಒಂದು ವಿಚಾರ ನಮ್ಮ ತಲೆಯಲ್ಲಿರಬೇಕು. ಒಟ್ಟಿನಲ್ಲಿ ತೋಟಗಾರಿಕೆಯನ್ನು ಮಾಡಲಿ, ಕೃಷಿಯನ್ನು ಮಾಡಲಿ, ಶ್ರದ್ಧೆಯಿಂದ ಒಂದು ಒಕ್ಕಲ್ತನದಿಂದ ಕಠಿಣ ಪರಿಶ್ರಮದಿಂದ ಮಾಡಿದರೆ ಒಂದಲ್ಲ ಒಂದು ವರ್ಷ ನಮಗೆ ಖಂಡಿತ ಸಿಗ್ತದೆ ಬೆಲೆ. ನೀವು ಹೋದ ವರ್ಷ 90 ಲಕ್ಷದ ಅಂತಂದರೆ ಒಂದು ಸುಮಾರು 1 ಕೋಟಿ ಬೆಳೆಯ ದಾಳಂಬರಿಯನ್ನು ಬೆಳೆದಿದ್ದೀರಿ, ಇತರ ರೈತರಿಗೆ ಮಾದರಿಯಾಗಿದ್ದೀರಿ. ಇಲಾಖೆಯು ಕೂಡ ತಮಗೆ ಈ ರೀತಿಯಲ್ಲಿ ಸಹಾಯ ಸೌಲಭ್ಯ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದೆ ಅಂತ ತಾವು ಹೇಳಿದಿರಿ. ಈ ಸಲ ಎಣ್ಣೆ ಬೆಳೆಗೆ ಹಣ್ಣನ್ನು ಬಿಡ್ತಾ ಇದ್ದೀರಿ, ಚಲೋತ್ನಾಗಿ ಒಕ್ಕಲ್ತನ ಮಾಡಿರಿ. ಹೋದ ವರ್ಷಕ್ಕಿಂತ ಚಲೋ ಬೆಳೆ ಈ ವರ್ಷ ನಿಮಗೆ ಸಿಗಲಿ, ಹೆಚ್ಚಿನ ಇಳುವರಿನೂ ಕೂಡ ಸಿಗಲಿ. ನಿಮ್ಮ ಕೆಲವು ಕೃಷಿ ಅನುಭವಗಳು ನಮ್ಮ ಇತರ ರೈತರಿಗೆ ಮಾದರಿಯಾಗಲಿ. ನಿಮ್ಮೆಲ್ಲ ವಿಚಾರಗಳನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡದಕ್ಕಾಗಿ ದ್ಯಾಮಣ್ಣ ಅವರಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕುಷ್ಟಗಿ ತಾಲೂಕಿನ ದ್ಯಾಮಣ್ಣ ಗುಂಡಗಿ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು, ಕಲಬುರಗಿ ಮತ್ತು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ತಪ್ಪದೇ ಕೇಳಿ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 7:20. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರು ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ 11-12 ಮತ್ತು ದ್ವಿದಳ ಧಾನ್ಯಗಳ ತೇವಾಂಶ 9% ಹಾಗೂ ಎಣ್ಣೆಕಾಳುಗಳ ಬೆಳೆಗಳ ತೇವಾಂಶ 8% ಮತ್ತು ತರಕಾರಿ ಬೀಜಗಳ ತೇವಾಂಶ 5-6% ಇದರಿಂದ ಹೆಚ್ಚು ದಿನಗಳು ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ತಪ್ಪಿಸಬಹುದು. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹಾಗೆ ಇದನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೀಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಬೆಳೆ ರಾಶಿಯಾದ ನಂತರ ಈ ಭೂಮಿಯನ್ನು ಚೆನ್ನಾಗಿ ಮಾಗಿ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವಂತಹ ಒಂದು ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟರಿಜಿಯಂ ಅನಿಸೋಪ್ಲಿಯೆ

7576 ರೂಪಾಯಿಗಳವರೆಗೆ, ಬಿಳುತೊಗರೆ ಕನಿಷ್ಠ 7,000 ರೂಪಾಯಿಗಳಿಂದ ಗರಿಷ್ಠ 7,411 ರೂಪಾಯಿಗಳವರೆಗೆ. ಸಿಂಧನೂರು ಮಾರುಕಟ್ಟೆ ಭತ್ತ ಹಳೆ ಸೋನೆ ಮಸೂರೆ ಕನಿಷ್ಠ 2,450 ರೂಪಾಯಿಗಳಿಂದ ಗರಿಷ್ಠ 2,560 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನು ಕೇಳಿದ್ರಿ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಯಾವುದನ್ನು ಖಾಲಿ ಕಳಿಸೋ ಅಭ್ಯಾಸ ಇಲ್ಲ ನಮ್ ಕಡೆ. ಅದು ಪಕ್ಕದ ಮನೆಯವರ ಪಾತ್ರೆನಾದ್ರೂ ಇರ್ಲಿ ಅಥವಾ ಮನೆಗೆ ಬಂದಿರೋ ಅತಿಥಿನೇ ಆಗಿರ್ಲಿ, ಹಾಗಾದ್ರೆ ಡಾಲ್ಮಿಯಾ ನಿಮ್ಗೆ ಖಾಲಿ ಮನೆ ಹೇಗ್ ಕೊಡುತ್ತೆ? ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಈಗ ಕೇಳಿ ಹಳ್ಳಿ ಹೊಸೂರು ಗ್ರಾಮದ ಸಗರಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನ. ಗುಣದ ಮಳೆ ತಾಳ ರೋಜ ಮಾಡಿದ ಬೆರಡು ರಥ ರಥಗಳನೇ ಮತ ಗಂಡ ಲಿಂಗಣ್ಣ ಬೆತ್ತಲ್ಲಂದು ಗಂಡ ಲಿಂಗಣ್ಣ ಬೆತ್ತಲ್ಲಂದು ರೋಜ ಮಾಡಿದ ಗಂಡ ಲಿಂಗಣ್ಣ ಬೆತ್ತಲ್ಲೇ ಹಾರ ಹಲ್ಲಿನ ಎರಡು ಕರಗೋಳ ಕಟ್ಟ ನೂರಳೆ ದೋಟೆ ಒಂದೆಟ್ಟ ನೂರಳೆ ದೋಟೆ ಒಂದಿಟ್ಟಾನೆ ನೂರಳೆ ದೋಟೆ ಒಂದಿಟ್ಟಾನೋ ಲಿಂಗಣ್ಣ ಬಂಗಾರ ದಣಿಯ ಕೊಂದಚ್ಚಾನೆ ಒಂದಿಟ್ಟಾನೋ ಲಿಂಗಣ್ಣ ಬಂಗಾರ ದಣಿಯ ಕೊಂದಚ್ಚಾನೆ ಬಂಗಾರ ದಣಿಯ ಕೊಂದಚ್ಚಾನೋ ಲಿಂಗಣ್ಣ ಬೆಳ್ಳಿಯ ತಲ ಒಂದು ಬಿಗುದಾನೆ ಬಂಗಾರ ದಣಿಯ ಕೊಂದಚ್ಚಾನೋ ಲಿಂಗಣ್ಣ ಬೆಳ್ಳಿಯ ತಲ ಒಂದು ಬಿಗುದಾನೆ ಬಂಗಾರದಣಿಯ ಕೊಂದಚ್ಚಾನೋ ಲಿಂಗಣ್ಣ ಬೆಳ್ಳಿಯ ತಲ ಒಂದು ಬಿಗುದಾನೆ ಕೋರೆಗಳ ಹೃದಯನ ಉಡಲನ್ನು ಕಟ್ಟ್ಯಾನ ಒಡೆಯಲ್ಲಿ ಭಂಡಾರ ತುಂಬ್ಯಾನೆ ಉಡಲನ್ನು ಕಟ್ಟ್ಯಾನ ಉಡಿಯಲ್ಲೇ ಭಂಡಾರ ತುಂಬ್ಯಾನೆ ಉಡಿಯಲ್ಲೇ ಭಂಡಾರ ತುಂಬ್ಯಾನೆ ಉಡಿಯಲ್ಲೇ ಭಂಡಾರ ಧಾರ ಇಡಿಯಲ್ಲೇ ತಾಗಂಡ ಒಳೆ ಮುಂದ ಕೋರೆಗೆ ಸಗು ಚಹಾದೆಯಲ್ಲೇ ಮಣ್ಣಾರ ಇಡಿಯಲ್ಲೇ ತಾಗಂಡ ಒಳೆ ಮುಂದ ಕೋರೆಗೆ ಸಗು ಉಡಿಯಲ್ಲೇ ಭಂಡಾರ ಇಡಿಯಲ್ಲೇ ತಾಗಂಡ ಒಳೆ ಮುಂದ ಕೋರೆಗೆ ಸಗು ಜಾರೆ ಉಡಿಯಲ್ಲೇ ಭಂಡಾರ ಇಡಿಯಲ್ಲೇ ತಾಗಂಡ ಒಳೆ ಮುಂದ ಕೋರೆಗೆ ಸಗು ಜಾರೆ ಇರಿಮಳೆ ಸಾಲಗಳ ಬಿದ್ದಾನ ಲಿಂಗಣ್ಣ ಕರಿವಾಳೆ ಸಾಲಗಳ ಬಿದ್ದಾನೆ ಇರಿಮಳೆ ಸಾಲಗಳ ಬಿದ್ದಾನ ಲಿಂಗಣ್ಣ ಕರಿವಾಳೆ ಸಾಲಗಳ ಬಿದ್ದಾನೆ ಇರಿವಾಳೆ ಸಾಲಗಳ ಬಿದ್ದಾನ ಲಿಂಗಣ್ಣ ಕರಿವಾಳೆ ಸಾಲಗಳ ಬಿದ್ದಾನೆ ಇರಿವಾಳೆ ಸಾಲಗಳ ಬಿದ್ದಾನ ಲಿಂಗಣ್ಣ ಕರಿವಾಳೆ ಸಾಲಗಳ ಬಿದ್ದಾನೆ ಸಿದ್ದರ ಭೂಮಿಗಳ ಬಿದ್ದಾನ ಲಿಂಗಣ್ಣ ಶಿವನಿನ್ನ ದಾರಿಗಳ ನೋಡ್ಯಾನೆ ಸಿದ್ದರ ಭೂಮಿಗಳ ಬಿದ್ದಾನ ಲಿಂಗಣ್ಣ ಶಿವನಿನ್ನ ದಾರಿಗಳ ಕರಿವಾಳೆ ಸಾಲಗಳ ಬಿದ್ದಾನ ಲಿಂಗಣ್ಣ ಇರಿವಾಳೆ ಸಾಲಗಳ ಬಿದ್ದಾನೆ ಕರಿವಾಳೆ ಸಾಲಗಳ ಬಿದ್ದಾನ ಲಿಂಗಣ್ಣ ಇರಿವಾಳೆ ಸಾಲಗಳ ಬಿದ್ದಾನೆ ಬಂಡಾರ ಬಿದ್ದಾನ ಬಂಗಾರ ಬೆಳುದಾನ ಮುಂಡ ಸುವಾಸುರ ಲಿಂಗಣ್ಣ ಬಂಡಾರ ಬಿದ್ದಾನ ಬಂಗಾರ ಬೆಳುದಾನ ಮುಂಡ ಸುವಾಸುರ ಲಿಂಗಣ್ಣ ಬಂಡಾರ ಬಿದ್ದಾನ ಸ್ವಾಮಿ ನಮ್ಮಯ್ಯೇ ಗುರುವೇ ನಮ್ಮಯ್ಯೇ ಬಂಧುವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ದೊಡ್ಡವನ ಯಾರಿಲ್ಲ ಬಸವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ದೊಡ್ಡವನ ಯಾರಿಲ್ಲ ಬಂಧುವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ದೊಡ್ಡವನ ಯಾರಿಲ್ಲ ಬಸವಣ್ಣನ ಪಾದದ ಬುಡಕ ಪಾತಾಳ ಕಂಗಿದವರು ನೆನದಾರೆ ಬಸವಣ್ಣನ ಪಾದದ ಬುಡಕ ಪಾತಾಳ ಕಂಗಿದವರು ನೆನದಾರೆ ಬಸವಣ್ಣನ ಪಾದದ ಬುಡಕ ಪಾತಾಳ ಕಂಗಿದವರು ನೆನದಾರೆ ಬಸವಣ್ಣನ ಪಾದದ ಬುಡಕ ಪಾತಾಳ ಕಂಗಿದವರು ನೆನದಾರೆ ಬಸವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ದೊಡ್ಡವನ ಯಾರಿಲ್ಲ ಬಸವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ದೊಡ್ಡವನ ಯಾರಿಲ್ಲ ಬಸವಣ್ಣನ ಮನಗಲದೊಳಗೆ ಬೆನಕ ದೇವರ ನೆನದಾನೆ ಬಸವಣ್ಣನ ಮನಗಲದೊಳಗೆ ಬೆನಕ ದೇವರ ನೆನದಾನ ಬಸವಣ್ಣನ ಮಣಕಲದೊಳಗೆ ಬೆನಕ ದೇವರ ನೆನದಾನ ಬಸವಣ್ಣನ ಮಣಕಲದೊಳಗೆ ಬೆನಕ ದೇವರ ನೆನದಾನ ಬಸವನಕ್ಕಿಂತ ಬಲಿದವನಿಲ್ಲ ಶಿವನಿಗಿಂತ ದೊಡ್ಡವನ್ಯಾರಿಲ್ಲ ಬಸವನಕ್ಕಿಂತ ಬಲಿದವನಿಲ್ಲ ಶಿವನಿಗಿಂತ ದೊಡ್ಡವನ್ಯಾರಿಲ್ಲ ಬಸವಣ್ಣನ ಗಂಗೆಯ ತುಗಲೊಳಗೆ ಗಂಗಮ್ಮ ಗೌರಮ್ಮ ಸೂಜೇನ ಬಸವಣ್ಣನ ಗಂಗೆಯ ಬಸವಣ್ಣನ ಗಂಗೆಯ ಗಂಗಮ್ಮ ಗೌರಮ್ಮ ಸೂಜೇನ ಬಸವಣ್ಣನ ಗಂಗೆಯ ಗಂಗಮ್ಮ ಗೌರಮ್ಮ ಸೂಜೇನ ಬಸವಣ್ಣನ ಕಣ್ಣಿನ ಒಳಗೆ ಸೂರ್ಯ ಚಂದ್ರರ ನೆನದಾರ ಬಸವಣ್ಣನ ಕಣ್ಣಿನ ಒಳಗೆ ಸೂರ್ಯ ಚಂದ್ರರ ನೆನದಾರ ಬಸವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ದೊಡ್ಡವನ ಯಾರಿಲ್ಲ ಬಸವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ದೊಡ್ಡವನ ಯಾರಿಲ್ಲ ಬಸವಣ್ಣನ ಮೂಗಿನ ಮೇಲೆ ಮಿಣಿಯ ನಾಗಪ್ಪ ನೆನದಾರ ಬಸವಣ್ಣನ ಮೂಗಿನ ಮೇಲೆ ಮಿಣಿಯ ನಾಗಪ್ಪ ನೆನದಾರ ಬಸವಣ್ಣನ ಮೂಗಿನ ಮೇಲೆ ಮಿಣಿಯ ನಾಗಪ್ಪ ನೆನದಾರ ಬಸವಣ್ಣನ ಮೂಗಿನ ಮೇಲೆ ಮಿಣಿಯ ನಾಗಪ್ಪ ನೆನದಾರ ಬಸವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ದೊಡ್ಡವನ ಯಾರಿಲ್ಲ ಬಸವನಕ್ಕಿಂತ ಬಲಿದವನಿಲ್ಲ ಜೀವನಿಗಿಂತ ಮನೆಯ